ಬಗ್ಗೆ ರಾಜ್ಯ ಅನುದಾನ ಕುರಿತು ಚರ್ಚೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಪ್ರವಾಸ ಅಂತ್ಯ. ಇಂದು ಶೃಂಗೇರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅನುಸೂಚಿತ ಜಾತಿ ಪಂಗಡಗಳ ಶೈಕ್ಷಣಿಕ ಅಭಿವೃದ್ದಿಗೆ ಸರ್ಕಾರ ಬದ್ದ, ಸಚಿವ ಶ್ರೀರಾಮುಲು. ಕರಾವಳಿಯಲ್ಲಿ ಕೃಷಿ ಉತ್ತೇಜನ, ಉಡುಪಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಚರ್ಚೆ. ವಿ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಿತ್ಯ ವಿಜ್ಞಾನ ಕೇಳಿ ಆಗಸ್ಟ್ 15ರಿಂದ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು. ಮರಣದ ಬಾಗಿಲು ತಟ್ಟದೆ ನೀನು. ಗ್ರಾಮಾಂತರಂಗ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಮನ್ನಾಪುರ ಗ್ರಾಮದ ಹೇಮನಗೌಡ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಮನ್ನಾಪುರ ಗ್ರಾಮದ ಹೇಮನಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮನ್ನಾಪುರ ಗ್ರಾಮದ ಹಿರಿಯ ರೈತರು ಆಗಿರ್ತಕ್ಕಂತಹ ಹೇಮನಗೌಡ ಬೆಣ್ಣೆಳ್ಳಿಯವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ಭಾಗದಲ್ಲಿ ಹೆಚ್ಚಾಗಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಾ ಬಂದಿದ್ದಾರೆ. ಮತ್ತು ಈ ಸಿರಿಧಾನ್ಯಗಳ ಕೃಷಿಯ ಬಗೆಗೆ ಇವತ್ತು ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಹೇಮನಗೌಡ ಅವರೇ. ನಮಸ್ಕಾರ ರೀ ಹೇಮನಗೌಡ ಅವರೇ. ನಿಮ್ಮ ಈ ಗ್ರಾಮದ ಬಗೆಗೆ ಮತ್ತು ನಿಮ್ಮ ಈ ಭಾಗದ ಕೃಷಿಯ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮದು ಮನ್ನಾಪುರ ಗ್ರಾಮ, ಒಣಭೂಮಿ ಪ್ರದೇಶ. ಇಲ್ಲಿ ಹೆಚ್ಚಾಗಿ ನಾವು ಈ ಮೊದಲಿದ್ದರೂ ಜೋಳ, ಗೋಧಿ, ಹತ್ತಿ ಎಲ್ಲ ಬೆಳೆದಿದ್ವಿ. ಈಗ ಸಿರಿಧಾನ್ಯ ಬೆಳೆಕತ್ತೀವಿ ನಾವು ಸುಮಾರು 3-4 ವರ್ಷದಿಂದ. ಈಗ ಮುಖ್ಯವಾಗಿ ನಾವು ಬರಗ ಕೊರಲೆ ಬೆಳ್ತಾ ಇದ್ವಿ, ಸಜ್ಜೆ ಸಹಿತ ಬೆಳೀತಾ ಇದ್ವಿ. ಇದರಿಂದ ನಮ್ಮ ಭೂಮಿಗೆ ಫಲವತ್ತತೆ ಜಾಸ್ತಿ ಆಗಿದೆ, ಜಾಸ್ತಿ ಬರ್ತದೆ. ಸಣ್ಣ ಅಲ್ಪ ಸ್ವಲ್ಪ ಮಳೆಗೂ ನಮಗೆ ಒಳ್ಳೆ ಬೆಳೆ ಬರ್ತಾ ಇದೆ. ಹಿಂಗ ನಮ್ಗೆ ಭಾಳ ಅನುಕೂಲ ಅದ. ಈಗ ನಿಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳನ್ನು ನೀವು ಒಂದೇ ಬೆಳೀತಾ ಇದ್ರೋ ಈ ಭಾಗದ ರೈತರೆಲ್ಲ ಹೆಚ್ಚಾಗಿ ಬೆಳೀತಾ ಇದ್ದಾರೆ? ಭಾಗದ ಎಲ್ಲ ರೈತರು ಬೆಳೀತಾರೆ ಅಂದ್ರೆ, ಸಣ್ಣದ ರೈತರು ಅಥವಾ ದೊಡ್ಡ ರೈತರು ಬೆಳೀತಾ ಇದ್ದಾರೆ. ಖುಷಿಯಿಂದ ಬೆಳಿತೀವಿ ಅಂದ್ರೆ, ಸಾಕಷ್ಟು ಬೆಳಿತೀವಿ ನಾವು. ನೀವು ಈ ಸಿರಿಧಾನ್ಯಗಳನ್ನ ಬೆಳೆಯಲಿಕ್ಕೆ ಏನ್ ಕಾರಣ ಅಥವಾ ಏನ್ ಪ್ರೇರಣೆ? ನಮ್ಮ ಪೂರ್ವಜರು ಎಲ್ಲ ರಾಗಿ, ನವಣೆ ಉಪಯೋಗ ಮಾಡ್ತಾ ಇದ್ದರು. ಅದರಿಂದ ಆರೋಗ್ಯವಾಗಿ ನಾವು ಚೆನ್ನಾಗಿದ್ವಿ. ಈಗ ನಾವೆಲ್ಲ ನೋವು ಜನಕ್ಕೂ ಆಗ್ಬಿಟ್ಟು ತೊಂದರೆ ಆಗ್ಬಿಟ್ಟೈತಿ. ಅದಕ್ಕೆ ನಾವು ಇದನ್ನು ಇದ್ರ ಬಗ್ಗೆ ಖುಷಿಯಿಂದ ಬೆಳೆಯಕತ್ತೀವಿ ನಾವು. ಜನರಿಗೆ 4 ಮಂದಿ ಉಪಯೋಗ ಆಗಬೇಕು. ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಇದರಿಂದ ಒಳ್ಳೆ ಬೆಳೆ ಬರ್ತಾ ಇದ್ದಾವೆ. ಅಲ್ಪ ಸ್ವಲ್ಪ ಮಳೆಗಾಲಕ್ಕೂ ನಮಗೆ ಇದರಿಂದ ಒಳ್ಳೆ ಬೆಳೆ ಬರ್ತಾ ಇದ್ದಾವೆ. ಹಿಂಗಾಗಿ ನಮಗೆ ಪ್ರೇರಣೆ ಆಗಿದೆ. ಇದು ಮುಖ್ಯವಾಗಿ ನಮ್ಗೆ ಆರೋಗ್ಯ ಸಮಸ್ಯೆ ದೂಯಿಸ್ತೇನೆ. ಇದರಿಂದ ನಾವು ಬೆಳೆಕ್ಕೆ ತಿನ್ನಲಿಂದ ಕ್ಯಾನ್ಸರ್ ಇನ್ನಿತರ ಯಾವುದೇ ರೋಗ ಬರ್ತಿದ್ವು. ಇದರಿಂದ ನಮ್ಗೆ ಎಷ್ಟೋ ಆರಾಮ ಅನಿಸ್ತೈತಿ. ಆಮೇಲೆ ಹಸು ಒಮ್ಮೆ ಊಟ ಮಾಡಿದ್ರೆ ಆಮೇಲೆ ಶಕ್ತಿ, ಆಮೇಲೆ ನಮಗೆ ಹಸು ಆಗಲ್ಲ ಜಾಸ್ತಿ. ಏನ್ರಿ ಎಷ್ಟು ಸಂತೋಷದಿಂದ ಊಟ ಮಾಡ್ತೀವಿ ನಾವು ಏನ್ರಿ ಸಿರಿಧಾನ್ಯ. ಹ್ಞೂ ರೀ. ಅಂದರೆ ಸಿರಿಧಾನ್ಯವನ್ನು ಬೆಳೆಯುವ ಉದ್ದೇಶ ನಿಮ್ಮದು ನಿಮ್ಮ ಮನೆಗೆ ಆಹಾರದ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಳೋಕೆ? ಹಾಂ, ಮುಖ್ಯವಾಗಿ ನಾವು ಸುಮಾರು ನಮ್ಮ ಪೂರ್ವಜರೆಲ್ಲ ಜೋಳ ಗೋಧಿ ನೆವಣೆ ಉಪಯೋಗ ಮಾಡ್ತಿದ್ರು, ಅವನ್ನೆಲ್ಲ ಈಗ ಬಂದಾಗ್ಬಿಟ್ಟಿತ್ತು. ಹಿಂಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ನಾವು ಪುನಃ ನಮ್ಮ ಪೂರ್ವಜರು ಏನು ಬೆಳೀತಿದ್ರಲ್ಲ ರಾಗಿ ಕೊರಲೆ ನೆವಣಿ ಬರ್ಗ ಇವನ್ನೆಲ್ಲ ಈಗ ಮತ್ತೆ ಪುನಃ ಬೆಳೆಯಕತ್ತೀವಿ ನಾವು. ಬೆಳೆಯಿಂದ ನಮ್ಗೆ ಖುಷಿ ಆಗ್ಬಿಡುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ಲಿಕ್ಕೈತಿ. ನಮ್ಗೆ ಅಲ್ಪ ಸ್ವಲ್ಪ ಮಳೆ, ನಮ್ಮದು ಬರದ ನಾಡಿದು ಮಳೆ ಆತತಿ ಹೋತತಿ, ಆದ್ರೆ ಅಲ್ಪ ಸ್ವಲ್ಪ ಮಳೆಗಾಲದಾಗ ಇದು ಒಳ್ಳೆ ಪೀಕ್ ಬರ್ತೈತಿ. ಹಿಂಗಾಗಿ ನಮ್ಗೆ ಇಲ್ಲಿಂದ ಖುಷಿಲಿಂದ ಬೆಳೆಯಕತ್ತೀವಿ. ಮುಖ್ಯವಾಗಿ ನಮ್ಮ ಜನರಲಿಂದ ಇದ್ರ ಆರೋಗ್ಯ ಸಮಸ್ಯೆ ಇತ್ತಲ್ಲ ಕಡಿಮೆ ಆಗತೈತಿ, ಏನು ಖುಷಿಲಿಂದ ಬೆಳಿತೇವೆ ನಾವು. ಏನು ಎಷ್ಟು ಎಕರೆ ಭೂಮಿ ಇದೆ ನೀನು? ಸುಮಾರು ನಮ್ಮನ್ನು ಮುಖ್ಯವಾಗಿ ನಮ್ಮ 43 ಎಕರೆ ಜಮೀನು ಅದ ನಮ್ದು ಸ್ವಂತ. ಇದರಿಂದ ಸುಮಾರು 15-20 ಎಕರೆ ಒಳಗೆ ನಾವು ಬೆಳ್ತಾ ಇದ್ವಿ ಇದನ್ನ ಸಿರಿಧಾನ್ಯ. ಸಿರಿಧಾನ್ಯಗಳಲ್ಲಿ ಯಾವ ಧಾನ್ಯವನ್ನು ಹೆಚ್ಚಾಗಿ ಬೆಳಿತೇವೆ ನಾವು? ಕೊರಲೆ ರೀ, ಬರಗ, ಸಜ್ಜೆ, ನೆವಣೆ ಎಲ್ಲ ಬೆಳಿತೇವೆ, ಮುಖ್ಯವಾಗಿ ಕೊರಲೆ. ಹಾಗೇನೆ ಈ ಸಿರಿಧಾನ್ಯಗಳನ್ನ ಬೆಳೆಯುವ ಕ್ರಮ ಹೇಗಿರುತ್ತದೆ ಆರಂಭದಲ್ಲಿ, ಮತ್ತೆ ಯಾವ್ಯಾವ ತಿಂಗಳಲ್ಲಿ ಈ ಬೆಳೆಗಳನ್ನ ಬೆಳೀಲಿಕ್ಕೆ ಸೂಕ್ತ? ಇದನ್ನ ನೋಡ್ರಿ, ಮುಂಗಾರಿ ನಾವು ಎಲ್ಲ ಭೂಮಿ ಹದ ಮಾಡ್ಕೊಂತೀವಿ. ರೋಹಿಣಿ ಬೆಳೆ ಅಂತ ಜೂನ್ ಮೊದಲೇ ವಾರ ಬಿತ್ತು ಬಿಡ್ತೀವಿ ಏನ್ರಿ. ಇದು 3 ತಿಂಗಳು 90 ದಿವಸ 100 ದಿವಸದ ಬೆಳೆ ಇದು. ಹಿಂಗಾಗಿ ನಮ್ಗೆ ಒಳ್ಳೆ ಪೀಕ್ ಬರ್ತೈತಿ. ಆಮೇಲೆ ಎರಡನೇ ಬೆಳೆಗೆ ನಮ್ಗೆ ಅನುಕೂಲ ಆಗಿಬಿಡ್ತೈತಿ ಏನ್ರಿ, ಕುಸುಬಿ ಎರಡನೇ ಪೀಕ್ ಅಥವಾ ಸೂರ್ಯಪಾನ ಹಾಕ್ತೀವಿ ಏನ್ರಿ, ಸಾವಯವ ಒಂದೇ ಬೆಳಿತೀವಲ್ಲ, ಹಿಂಗಾಗಿ ನಮ್ಗೆ ಏನ್ ತೊಂದರೆ ಇಲ್ಲ ಏನ್ರಿ ಇದರಿಂದ. ಅಂದ್ರೆ ಮುಂಗಾರಿಗೆ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬೆಳಿತೀರಿ? ಹಿಂಗಾರಿ ಬೆಳಿತೀವಿ, ಹಿಂಗಾರಿ ಕಡಿಮೆ, ಹಿಂಗಾರಿಗೆ ಎಲ್ಲ ಬೇರೆ ಬೆಳಿತೀವಿ ಅಂದ್ರೆ ನಾವು ಮುಂಗಾರಿ ಎಲ್ಲ ಕುಸುಬಿ. ಆಮೇಲೆ ನೀವು ಹೇಳಿದ್ರಿ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಭೂಮಿಗೆ ಸತುವ ಹೆಚ್ಚಾಗ್ತದೆ ಅಂತ, ಹೇಗೆ ಇದು ಈ ತಿಳುವಳಿಕೆ ಹೇಗೆ ಬಂತು ನಿಮಗೆ? ಯಾರು ನಿಮಗೆ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ರು ಅಂತ? ನಮ್ಮ ಪೂರ್ವಜರೆಲ್ಲ ಇದೇ ಟೈಪ್ ಮಾಡ್ತಿದ್ರಲ್ರಿ. ನಾವು ಮೊದಲೇ 37 ವರ್ಷ ಸಹಕಾರ ಸಂಘದ ನೌಕರಿ ಮಾಡ್ತಿದ್ವಿ. ರಿಟೈರ್ಡ್ ಆದ್ಮೇಲೆ ಇವಾಗ 10 ವರ್ಷ ಆಯ್ತು ರಿಟೈರ್ಡ್ ಆಗಿ. ಹಿಂಗೆಲ್ಲ ನಾವು ಭೂಮಿ ಮೇಲೆ ಅಪೇಕ್ಷೆ ಬಂದು, ನಮ್ಮ ಮೂಲ ಉದ್ಯೋಗನ ಕೃಷಿ ಅಲ್ಲ, ಹಿಂಗಾಗಿ ನಮ್ಮ ಇದ್ರ ಮೇಲೆ ಗುರುತಿತ್ತು. ನಮ್ಮ ಹಿರಿಯರೆಲ್ಲ ಜೋಳ ಬಿತ್ತಿದ್ರು, ಕಟಿಂಗ್ ಮಾಡ್ತಿದ್ರು, ಜೋಳ ಎಲ್ಲ ನಮ್ಮ ಹೊಲಕ್ಕೆ ಹಾಕಿ ಇದನ್ನ ಮಾಡ್ತಿದ್ವಿ ಏನ್ರಿ, ಬೆಳೆ ಗೊಬ್ಬರ ಮಾಡ್ತಿದ್ರು. ಈಗ ಹಂಗಲ್ಲ, ಜೋಳ ಕಡಿಮೆ ಆಗ್ಬಿಡ್ತು, ಹಿಂಗಾಗಿ ಇದನ್ನ ಉಪಯೋಗ ಮಾಡಕತ್ತೀವನ್ರಿ, ಸಿರಿಧಾನ್ಯ ಸಲುವಾಗಿ ಉಪಯೋಗ ಮಾಡಕತ್ತೀವನ್ರಿ. ಈಗ ಸಿರಿಧಾನ್ಯಗಳನ್ನ ನೀವು ಆದ್ರೆ ಅದಕ್ಕೆ ಯಾವುದೇ ಔಷಧಿಗಳನ್ನ ಹಾಕೋದಿಲ್ಲ ಅಂತ ಹೇಳ್ತಿದ್ರಿ, ಸಾವಯವದಲ್ಲೇನೆ ಅವನ್ ಬೆಳಿತೀರಿ ಅಂತೀರಿ, ಆದ್ರೆ ಅವಕ್ಕೆ ಏನೇನು ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇದ್ರಿ ಅಂತ? ನಾವು ಹೆಚ್ಚ ಸಾವಯವ ಅಂತಂದ್ರೆ ಯಾವ್ದು ಕೊಡಲ್ಲರಿ. ಮೊದ್ಲಾಗಿನ ಭೂಮಿಗೆ ಇದು ಮಾಡಿರ್ತೀವಲ್ಲ, ಫಲವತ್ತತೆ ಮಾಡ್ತೀವಿ, ಹರಿಗೆ 2-3 ಸಲ ಹರಿಗೆ ಬಿತ್ತು ಬಿಡ್ತೀವಿ ರೀ, ಅಷ್ಟರಾಗ ಬರ್ತದೆ. ನಮ್ದು ವಿಶೇಷ ಯಾವ ಗೊಬ್ಬರನ ಹಾಕಾಗಲ್ಲ, ಸಗಣಿ ಗೊಬ್ಬರ ಅಲ್ಪ ಸ್ವಲ್ಪ ಹಾಕಿರ್ತೀವಿ ಅಷ್ಟೇ ರೀ, ಹುಡುಕಿದ್ರು ಯಾವ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ ರೀ ನಾವು. ಅಂದ್ರೆ ಈ ಸಿರಿಧಾನ್ಯ ಬೆಳೆಗಳಲ್ಲಿ ಏನು ರೋಗಗಳು ಕಾಣಲ್ವಾ? ಏನು ರೋಗ ಇರಲಿ ಬಿಡ್ರಿ, ಬೆಳೆ ಒಳ್ಳೆ ಬೆಳೆ ಬರ್ತೈತಿ, ಯಾವ ರೋಗನೂ ಬಂದಿಲ್ರಿ ಇವತ್ತಿಗೆ ನಾವು ಅಷ್ಟು ಹಾಕಿದ್ವಲ್ಲ, ಒಳ್ಳೆ ಬೆಳೆ ಬರ್ತೈತೆ ಅಂದ್ರೆ ಸಿರಿಧಾನ್ಯದ. ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬೆಳೆ ನಿಮ್ಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬರುತ್ತೆ, 1 ಎಕರೆಗೆ ಇಳುವರಿ ಎಷ್ಟು ಬರ್ತದೆ ಅಂತ? ಕೊರಲೆ ನೋಡ್ರಿ, ನಮ್ಗೆ 8-10 ಕ್ವಿಂಟಲ್ ಬರ್ತೈತಿ. ನೆವಣಿ ಅದು 5-6 ಕ್ವಿಂಟಲ್ ಬರ್ತೈತಿ. ಬರಗನ ಇವು ಸುಮಾರು 7-8 ಕ್ವಿಂಟಲ್ ಬರ್ತೈತಿ 1 ಎಕರೆಗೆ. ಹಿಂಗಾಗಿ ಚಲೋ ಬರ್ತಾವ್ರಿ ನಮ್ಮಲ್ಲಿ, ಏನು ತೊಂದರೆ ಇಲ್ಲ, ಭೂಮಿ ಫಲವತ್ತಾಗತೈತಿ. ಒಂದೇದು ಎರಡನೇದು ಎರಡನೇ ಬೆಳೆ ಬಂದ ಬರ್ತೈತಿ ನಮ್ಗೆ, ಅದನ್ನ ಕಟಾವು ಮಾಡಿಬಿಡ್ತೀವಲ್ಲ, ಅವೆಲ್ಲ ಬೀಜ ಮ್ಯಾಗಲ್ದ ಕೆನಿ ತಕೊಂಡ್ಬಿಟ್ರೆ ಬುಡಕ್ಕೆಲ್ಲ ಮೇವು ಎಲ್ಲ ಗೊಬ್ಬರ ಆಗಿಬಿಡ್ತೈತಿ ರೀ. ಹಿಂಗಾಗಿ ನಮ್ಗೆ 2nd ಬೆಳೆ ಸಹಿತ 3ನೇ ಬೆಳೆ ಸಹಿತ ನಮ್ಗೆ ಒಳ್ಳೆ ಫಲವತ್ತತೆ ಬರ್ತೈತೆ ಅಂತ, ಭೂಮಿ ಫಲವತ್ತಾಗ್ತೈತಿ, ಬೆಳೆನ ಚೆನ್ನಾಗಿ ಬರ್ತೈತೆ ಅಂತ. ಈ ಸಿರಿಧಾನ್ಯಗಳಿಗೆ ಮಾರುಕಟ್ಟೆ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಆದರೂ ನೀವು ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರಿ, ಮತ್ತೆ ಎಲ್ಲಿ ಮಾರಾಟ ಮಾಡ್ತೀರಿ, ಹೇಗೆ ನಿಮಗೆ ಇದರಿಂದ ಆದಾಯ ಬರ್ತದೆ? ಈಗ ನಾವು ತೊಂದರೆ ಆಗದ ರೀ, ಮಾರ್ಕೆಟ್ನಾಗ ಸುಮಾರು 2 ವರ್ಷದಿಂದ ಸ್ಟಾಕ್ ಇಟ್ಟಿವ್ರಿ ನಾವು, ಕೊರಲೆನ ರೇಟ್ ಇಲ್ಲ, ಮೊದ್ಲಾಗ ರೇಟ್ ಇತ್ತು. ಈಗ ಕೊರೋನಾ ಬಂದು ಸ್ವಲ್ಪ ಮಾರ್ಕೆಟ್ ಹೆಡಪ್ ಆಗೈತೆ ರೀ, ಅದನ್ನ ಚಲೋ ಮಾಡಿದೆ. ಇಂಟರ್ನ್ಯಾಷನಲ್ ಇತ್ತು ರೀ ಅದು, ಮಾರ್ಕೆಟ್ ಇತ್ತು ಅದು ಕಡಿಮೆ ಆಗ್ಬೋದು, ಅಂತಾರಾಷ್ಟ್ರೀಯ ಬೇಡಿಕೆ ಇತ್ತು ಅದು ಕಡಿಮೆ ಆಗ್ಬಿಟ್ಟೈತಿ, ಬಹುಶಃ ಚಲೋ ಆಗ್ಬೋದು ಅನ್ಸುತ್ತೆ, ಖುಷಿ ಆಗತೈತೆ. ಅದೇ ಸೊಲ್ಲೆ ಸ್ಟಾಕ್ ಇಟ್ಟಿವ್ರಿ ನಾವು, ಮುಂದೆ ಒಳ್ಳೆ ಮಾರ್ಕೆಟ್ ಬರ್ತೈತಿ ಅನ್ನೋ ಖುಷಿಯಲ್ಲಿಂದ ಇನ್ನೂ ಬೆಳೀತಾ ಇದ್ದೀವ್ರಿ ನಾವು. ಹ್ಞೂನ್ರಿ, ಹ್ಞೂನ್ರಿ. ಈಗ 2 ವರ್ಷಗಳ ಹಿಂದೆ ಮಾರ್ಕೆಟ್ ಚೆನ್ನಾಗಿತ್ತು ಕೊರೋನಾ ಬರೋದಕ್ಕಿಂತ ಮುಂಚೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಸಾಗಾಣಿಕೆ ಮಾಡ್ತಾಯಿದ್ರಿ ಮಾರಾಟಕ್ಕೆ, ಮತ್ತೆ ಯಾವ ಬೆಲೆ ಸಿಗ್ತಿತ್ತು ಯಾವ್ಯಾವ ಬೆಳೆಗೆ? ನಾವು ನೋಡಿರುವುದು ಹೈದರಾಬಾದ್ನಿಂದ ಹೋಯ್ತಿದ್ರು, ಸುಮಾರು 50 ರೂಪಾಯಿ 60 ರೂಪಾಯಿ ಒಂದು ಕೆಜಿ ಅಂತಂದ್ರೆ ಸುಮಾರು 5,000-6,000 ರೂಪಾಯಿ ಕ್ವಿಂಟಲ್ ಹೋಯ್ತಿದ್ರು. ಆಮೇಲೆ ಇವರು ಧರ್ಮಸ್ಥಳದಾರ ಅವರು ಹೋಯ್ತಿದ್ರೇನ್ರಿ, ಹಿಂಗಾಗಿ ಎಲ್ಲ ಕಡೆನೂ ಕೊಟ್ಟಿದ್ರು. ದಾವಣಗೆರೆ ಹೋಯ್ತಿದ್ರು, ಹಂಗೆ ಸಮಸ್ಯೆ ಏನಿದ್ದಲ್ರಿ ಮಾರ್ಕೆಟ್. ಕೊರೋನಾ ಬಂದು ಮಾರ್ಕೆಟ್ಗೆಲ್ಲ ತೊಂದರೆ ಆಗ್ಬಿಟ್ಟೆ ಏನ್ರಿ. ಇಷ್ಟೇ, ಈಗೆಲ್ಲೂ ಅಕ್ಕಪಕ್ಕದಲ್ಲೂ ಮಾರ್ಕೆಟ್ ಇಲ್ಲ ಸದ್ಯ, ಹೆಂಗಾರ ಇಲ್ಲ ಬಿಡ್ರಿ, ಸದ್ಯ ತೊಂದರೆ ಇದೆ ಭಾಳ. ಮಾರ್ಕೆಟಿನ ಬಗ್ಗೆ ಇದ ಅಪೇಕ್ಷೆ ಇಲ್ರಿ, ಕೊರೋನಾ ಕಡಿಮೆ ಆಯ್ತಲ್ಲ, ಏನು ಬೇಡಿಕೆ ಬರ್ಬೋದು ಅಂತ ಖುಷಿಯಲ್ಲಿದ್ದಾಗಿದ್ದೀವ್ರಿ ನಾವು. ಈಗ ಸಿರಿಧಾನ್ಯಗಳನ್ನ ಅದನ್ನ ಪ್ರೊಸೆಸಿಂಗ್ ಮಾಡುವ ಘಟಕಗಳು ಇದಾವ, ಅಂದ್ರೆ ಅದನ್ನ ಅಕ್ಕಿ ಮಾಡೋದಾಗಿರ್ಬೋದು, ಪಾಕೆಟ್ ಮಾಡಿ ಮಾರಾಟ ಮಾಡೋದಾಗಿರ್ಬೋದು, ಇಂಥವು ಸ್ಥಳೀಯವಾಗಿ ಏನಾದ್ರೂ ಇದಾವ? ನಮ್ಮಲ್ಲಿ ಇಲ್ಲರಿ, ಅವು ಮಾಡಿಸ್ಬೇಕಂತ ವಿಚಾರ ಐತ್ರಿ, ನೋಡ್ಬೇಕು. ಅದಾದ್ರೆ ಏನಾಗ್ಬಿಡ್ತೈತಿ, ರೈತರಿಗೂ ಬೆಲೆ ಬರ್ತೈತಿ, ಇವತ್ತು ಬಳಕೆದಾರಿಗೂ ಅದರಿಂದ ಒಳ್ಳೆ ಖುಷಿಯಿಂದ ಅವನು ಉಪಯೋಗ ಮಾಡ್ತಾನ ಅಂತ ಉಪಯೋಗ ಮಾಡೋದು ಹಾಕ್ಬೇಕಂತ ಯೂನಿಟ್ ಐತೆ ನೋಡ್ಬೇಕು ಅಂದತೆ. ನಿಮ್ಮ ಗ್ರಾಮದಲ್ಲಿ ನಿಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಸಿರಿಧಾನ್ಯ ಬೆಳೆಯುವರ ಪ್ರಮಾಣ ಹೆಚ್ಚಿದೆ ಅಂತ ಹೇಳಿದ್ರಿ, ನೋಡ್ರಿ ಯಾಕೆ ಈ ಪ್ರಯತ್ನಗಳನ್ನ ಮಾಡಲಿಲ್ಲ ಅಂದ್ರೆ ಅವುಗಳನ್ನ ಜಿನ್ನಿಗೆ ಹಾಕ್ಸಿ ಅಕ್ಕಿ ಮಾಡೋದಾಗಿರ್ಬೋದು, ಅವನ್ನ ಪಾಕೆಟ್ ಮಾಡಿ ಮಾರಾಟ ಮಾಡೋದಾಗಿರ್ಬೋದು, ಈ ತರದ ಚಟುವಟಿಕೆಗಳಿಗೆ ಮುಂದಾಗ್ಲಿಲ್ಲ ಯಾಕೆ ಅಂತ. ಈಗ ನೋಡ್ರಿ ರೈತರು ಬೆಳೆ ಅಷ್ಟ ಮಾಡ್ತಾನ, ಬೆಳೆ ಅಷ್ಟ ಒಂದು ಮಾಡ್ಬೋದು, ಉಳ್ಕಿದ್ ಮಾಡಿಸೋದು ವ್ಯಾಪಾರ ಮಾಡೋದು ಸ್ವಲ್ಪ ತೊಂದರೆ ರೀ. ಆದ್ರೆ ಏನಾಗ್ಬಿಡ್ತೈತಿ ಅಂತಂದ್ರೆ ಮಾಡ್ಬೇಕಂತ ವಿಚಾರ ಮಾಡಕತ್ತೀವಿ ನಾವು. ಮೇಕಿಂಗ್ ಮಷಿನ್ ಹಾಕಿಂದು ಪ್ರೊಸೆಸಿಂಗ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡ್ತೀವಿ. ಆದ್ರೆ ರೈತರು ಏನಂತಂದ್ರೆ ಒಂದೇ ಉದ್ದೇಶ ಬೆಳಿಬೋದು, ಒಂದು ಎರಡೂ ಮಾಡೋದಾಗಲ್ಲ, ಮಾರ್ಕೆಟಿಂಗ್ ಮಾಡೋದು ಅವಾಗ ಉದ್ಯೋಗ ಅಲ್ಲ ಅದು. ಹಿಂಗಾಗಿ ನಮ್ಗೆ ತೊಂದರೆ ಅದು ಮಾರ್ಕೆಟ್ ಮಾಡೋದು. ನಾವು ಏನೈತಲ್ಲ ರೈತರಂದ್ಮೇಲೆ ಉತ್ಪಾದಕರಷ್ಟೇ ನಾವು, ಏನ್ರಿ ಬಳಕೆದಾರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ ಐತ್ರಿ. ನೋಡ್ಬೇಕು ನಾವು ಸ್ವಂತ ಹಾಕ್ಬೇಕಂತ ಮಾಡಿವ್ರಿ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ, ಈಗಲ್ಲ ಇನ್ಮೇಗ ಇನ್ಮೇಲೆ ಎಲ್ಲ ಹಾಕ್ಬೇಕಂತ ಮಾಡಿವ್ರಿ ಪ್ರೊಸೆಸಿಂಗ್ ಯೂನಿಟ್. ಹೌದ್ರಿ, ಈಗ ಕಾಲ ಬದಲಾಗ್ತಾ ಇದೆ, ರೈತರು ಸ್ವಲ್ಪ ಮಾರುಕಟ್ಟೆಯ ಬಗ್ಗೆ ತಿಳುವಳಿಕೆ ಬೇಕು, ಮಾರುಕಟ್ಟೆ ಚಟುವಟಿಕೆಗಳಲ್ಲೂ ರೈತರೇ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಒಂದಿಷ್ಟು ಈ ಥರದ ಒಂದು ತಿಳುವಳಿಕೆ ಜಾಸ್ತಿ ಆಗಿ ರೈತರು ಸ್ವತಃ ತಾವೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳು ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮದು ಹಂಗಾದ್ರೆ ರೈತ ಯಾಕಂತಂದ್ರೆ ಇವತ್ತು ರೈತ ಬೆಳೀತಾನೆ ಅವ್ನು ರೇಟ್ ಇರಲ್ಲ, ಆದ ಕನ್ಸ್ಯೂಮರ್ ಬಳಕೆದಾರ ದೊಡ್ಡ ರೇಟ್ ಇರ್ತೈತಿ. ಇದು ಏನ ನಡ್ಬರ್ಕ ಏನದಲ್ಲ ಇವರೆಲ್ಲ ದುರುಪಯೋಗ ತಗೋತಾರ, ಅದನ್ನ ತಪ್ಪಬೇಕು. ರೈತಗೂ ಲಾಭ ಆಗಬೇಕು, ಉತ್ಪಾದಕರಿಗೂ ಲಾಭ ಆಗಬೇಕು, ಬಳಕೆದಾರಿಗೂ ಅನುಕೂಲ ಆಗ್ಬೇಕಲ್ಲ, ಒಳ್ಳೆ ರೇಟ್ ಸಿಗ್ಬೇಕು ಅವ್ರಿಗೂ. ಹಿಂಗಾಗಿ ಏನೈತಲ್ಲ ನಾವು ಅದನ್ನ ವಿಚಾರಣೆ ಮಾಡ್ಕೊತೀವಿ, ಸ್ವಂತಕ್ಕೆ ಮಷಿನ್ ಹಾಕೋದು, ಪ್ರೊಸೆಸಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು ಮಾಡ್ಬೇಕಂತ ಮಾಡ್ತೀವಿ ರೀ ನಾವು ಸಣ್ಣ ಪ್ರಮಾಣದಾಗೆಲ್ಲ. ನಮ್ಮ ರೈತರೆಲ್ಲ ಇಲ್ಲೆಲ್ಲ ಕಟ್ಟಗಾಗಿ ಮಾಡಕತ್ತೀವ್ರಿ. ಇನ್ನು ನೋಡ್ಬೇಕ್ರಿ ಸಿರಿಧಾನ್ಯಗಳಲ್ಲದೆ ನೀವು ವಾಣಿಜ್ಯ ಬೆಳೆಗಳನ್ನ ಯಾವ್ಯಾವ ಬೆಳೆಗಳು ಬೆಳೀತಾ ಇದ್ರಿ? ವಾಣಿಜ್ಯ ಬೆಳೆಗಳನ್ನ ನಾವು ಸೂರ್ಪಾನ ಮಾಡ್ತೀವಿ ರೀ, ಕಡಲೆ ಬೆಳಿತೀವಿ ಮೇಜರ್, ಆಮೇಲೆ ಮುಂಗಾರಿ ಟೈಮ್ನಾಗ ಹೆಸರು ಬೆಳಿತೀವಿ ರೀ, ಆಮೇಲೆ ಎರಡನೇದು ಹಿಂಗಾರಿಗೆ ಆಗಸ್ಟ್ 15 ನಂತರ ನಾವು ಅಶ್ವಗಂಧ ಬೆಳಿತೀವಿ ರೀ. ಮುಖ್ಯವಾಗಿ ನಮ್ದು ಜಾಸ್ತಿ ಬೆಳಿತೀವಿ ನಾವು ಅಶ್ವಗಂಧ ಮಾರ್ಕೆಟ್ ಐತ್ರಿ. ಅದು ಅದ್ರ ಒಳ್ಳೆ ಒಂದು ಆರೋಗ್ಯಕರವಾದ ಒಂದು ಸಸ್ಯ ರೀ ಅದು ಅಶ್ವಗಂಧ. ಹಿಂಗಾಗಿ ಅದನ್ನ ಮಾಡ್ತೀವಿ ನಾವು. ಔಷಧಿ ಉತ್ಪನ್ನಗಳಲ್ಲಿ ಅಶ್ವಗಂಧ ಬಳಕೆ ಆಗ್ತದೆ, ಹಾಗಾಗಿ ಈ ಭಾಗದಲ್ಲಿ ಅಶ್ವಗೆ ಇಲ್ಲಿ ನಮ್ಮ ಎರೆ ಭಾಗ ಯಲಬುರ್ಗ ತಾಲೂಕಿನ ಎಲೆ ಭಾಗಕ್ಕೆ ಅದು ಬೆಳೆ ಸ್ಪೂಟ್ ಆಗಿಬಿಡತ್ರಿ ಅದು. ಹಿಂಗಾಗಿ ನಮ್ಮ ಭೂಮಿನಾಗ ಅಷ್ಟು ಬೆಳೆದಷ್ಟು ಕ್ವಾಲಿಟಿ ಆಯ್ತು, ಆಮೇಲೆ ಇಳುವರಿ ಆಯ್ತು, ನಮ್ಮ ಭೂಮಿ ಬಂದಷ್ಟು ಇಳುವರಿ ಎಲ್ಲಿ ಬರ್ತಾಯಿಲ್ಲ, ಆಮೇಲೆ ಕ್ವಾಲಿಟಿ ಬರ್ತೈತೆ ನಮ್ಮಲ್ಲಿ. ಹಿಂಗಾಗಿ ನಮ್ಮ ಭೂಮಿಗೆ ಸೆಟ್ ಆಗೈತ್ರಿ ಅದು. ಇಡೀ ನಮ್ಮ ಕೊಪ್ಪಳ ಜಿಲ್ಲಾದಾಗ ಯಲಬುರ್ಗ ತಾಲೂಕಿನ ನಮ್ಮ ಊರು ಸುತ್ತಲ ಒಂದು 5-6 ಹಳ್ಳಿ ಎಲ್ಲ ಫೇಮಸ್ ಆಗ್ಯಾವ ರೀ ಅಶ್ವಗಂಧಿ ಬೆಳಿಗ್ಗೆ. ಮುಖ್ಯ ನಮಗೂ ಅದನ್ನು ಬೆಳೆ ಮಾಡ್ಕೊಂಡ್ಬಿಟ್ಟು ರೀ, ಅದು ಅದಾದ್ರೆ ನಮ್ಗೆ ಒಳ್ಳೆ ಉತ್ಪನ್ನ ಕೊಡ್ತೈತೆ. ಅಶ್ವಗಂಧ ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರಿ, ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ? ಸುಮಾರು 10 ಎಕರೆ ಮಟ್ಟ ಬೆಳಿತೀವಿ ನಾವು, ಪ್ರತಿ 10 ಎಕರೆ 15 ಎಕರೆ ಮಟ್ಟ ಬೆಳಿತೀವಿ ರೀ ನಾವು. ಅಶ್ವಗಂಧ ಬೆಳಿಲಿಕ್ಕೆ ಆರಂಭ ಮಾಡಿದ್ದು ಯಾವಾಗ, ಯಾವ ಕಾರಣಕ್ಕೆ? ಸುಮಾರು 8-10 ವರ್ಷ ಆಯ್ತಾರೆ ಬೆಳಿಲಿಕ್ಕೆ. ಅದೇ ಈಗ 8-10 ವರ್ಷ ಆಯ್ತಾರೆ ಬೆಳಿಲಿಕ್ಕೆ. ಅಂದ್ರೆ ಇದಕ್ಕೆ ಯಾವ ರೀತಿ ನಿಮಗೆ ಮಾರ್ಗದರ್ಶನ ಸಿಕ್ತು ಅಂತ? ಅದಕ್ಕೆ ನೋಡ್ರಿ ನಮ್ಗೆ ಅದರಿಂದ ಹೊಲ ಸ್ವಲ್ಪ ಜಮೀನು ದೂರ ಇದ್ರ ಚಿಗರಿ ಕಾಟ ಕಡಿಮೆ ಆಗತೈತಿ, ಯಾವ ತಿನ್ನಾಗಲ್ಲ, ಆಮೇಲೆ ರೋಗ ಇಲ್ಲ ಅದಕ್ಕೆ ಏನ್ರಿ, ಆಮೇಲೆ ಆ ಕಳ್ಳರ ಕಾಟಕ್ನ ಉಪಯೋಗ ಬರೋಗಿಲ್ಲ ಅದಕ್ಕೆ, ಆಮೇಲೆ ಮುಖ್ಯವಾಗಿ ಅದು ಆರೋಗ್ಯದ್ದು ಒಂದು ಸಸ್ಯ ರೀ ಅದು. ಹಿಂಗಾಗಿ ಅದನ್ನ ನಮ್ಗೆ ಖುಷಿ ಆಗ್ಬಿಡತ್ರಿ ಮಾಡ್ಲಿಕ್ಕೆ. ಹ್ಞೂ ಅಶ್ವಗಂಧ ರೀ. ಅಶ್ವಗಂಧಕ್ಕೆ ಮಾರುಕಟ್ಟೆ ಎಲ್ಲಿದೆ, ಯಾವ ರೇಟ್ ನಲ್ಲಿ ಸಿಗುತ್ತೆ ನೀವು? ಈಗ ನೋಡ್ರಿ ಇವತ್ತಿನ ದರ 200 ರೂಪಾಯಿ ಒಂದು ಕೆಜಿ ರೀ ಅದಾರೆ. ಇವರು ಅಂದ್ರೆ ಸುಮಾರು 20,000 ರೂಪಾಯಿ ಒಂದು ಕ್ವಿಂಟಲ್ ತಗೋತಾರೆ ಗದಿನಾಗ. ಅವರೆಲ್ಲ ಎಕ್ಸ್ಪೋರ್ಟ್ ಪ್ರಮೋಷನ್ ಐತೆ ಅವ್ರಿಗೆ, ಅವರೆಲ್ಲ ತಗೋತಾರೆ. ನಮ್ ಇಳುವರಿ ಎಷ್ಟು ಬರುತ್ತೆ ಸುಮಾರು 1.5-2 ಕ್ವಿಂಟಲ್ ತೊಂದರೆ ಇಲ್ಲ ಬರ್ತಾ ಇದ್ದಾನೆ ಪರ್ ಎಕರ್. ಹ್ಞೂ 1 ಎಕರೆ. ಹ್ಞೂ ರೀ, ಹ್ಞೂ ರೀ. ನೀವು 10 ಎಕರೆ ಅಶ್ವಗಂಧವನ್ನು ಬೆಳೆ ಹಾಕ್ತಾನೆ, 10 ಎಕರೆಯಿಂದ 15 ಎಕರೆ ಮಟನ ನಾ ಅಶ್ವಗಂಧ ಬೆಳಿತೀವಿ ರೀ ನಾವು. ಹ್ಞೂ ರೀ. ಸೊ ಹಂಗಾದ್ರೆ ನಿಮ್ಗೆ 20 ಕ್ವಿಂಟಲ್ ಬೆಳಿತೀರಿ ವರ್ಷ? ಆರಾಮ್ ಬೆಳಿತೀವಿ ರೀ. ಹ್ಞೂ ರೀ, 15-20 ಕ್ವಿಂಟಲ್ ಆರಾಮ್ ಬೆಳಿತೀವಿ ರೀ. ಹ್ಞೂ ರೀ. ಈಗ ಹೇಮನಗೌಡ ಅವ್ರಿಗೆ ವಯಸ್ಸು ಎಷ್ಟಿದೆ ನಿಮ್ಗೆ ಈಗ? ಸಮ ನನಗೆ 70 ವರ್ಷ ರೀ, 69 70 ವರ್ಷ. 70 ವರ್ಷ ವಯಸ್ಸು. ನಿಮ್ಮ ಕೃಷಿಯನ್ನ ನಿಮ್ಮ ಮುಂದಿನ ತಲೆಮಾರಿನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೋ ಅದಕ್ಕೆ ಸಿದ್ಧರಾಗಿದ್ರು ಹೇಗೆ ಮಾಡ್ತಾರೆ ರೀ? ಹೇಳ್ದೆ ನಾವು ಎಲ್ಲ ಈಗ ಮೊದ್ಲಾಗಿಂದ ನಮ್ಮ ಕೃಷಿ ಕುಟುಂಬ ಅಲ್ಲ, ಈಗ ನಾವು ಮುಂದಿನ ಪೀಳಿಗೆ ಎಲ್ಲ ನಾವು ಕಲಿಸ್ತಾ ಇದ್ದೇವ್ರಿ, ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ನೌಕರಿ ಮಾಡ್ತಾರೆ, ಆದ್ರೆ ಬರಕ್ತಾ ಇರಲ್ಲ, ಆದ್ರೆ ಬರ್ತಾರೆ. ಇನ್ಮ್ಯಾಕ ಹೇಳ್ಬೇಕಲ್ಲ, ನಮ್ಮ ಮೂಲ ಉದ್ಯೋಗನ ಕೃಷಿ ಅಲ್ಲ ರೀ, ಕೃಷಿಲಿಂದ ಇಷ್ಟಕ್ಕೂ ಒಂದು ಸಂತೋಷ ಯಾವ ಉದ್ಯೋಗದಾಗ ಸಿಗ್ತಾ ಇಲ್ಲ. ಏನ್ರಿ ಏನೇನು ಕೆಲಸ ಮಾಡ್ತಾರೆ ಮಕ್ಕಳು? ಮಕ್ಕಳು ಅವರು ನೌಕರಿ ಮಾಡ್ತಾ ಇದ್ದಾರೆ, ಕಂಪನಿ ಪ್ರೈವೇಟ್ ಕಂಪನಿ ಕಾರ್ಪೊರೇಟ್ ಕಂಪನಿಗೆ ಇದ್ದಾರೆ. ನೋಡ್ಬೇಕ್ರಿ, ಬರ್ಬೋದು ಅನಿಸುತ್ತೆ ನಮ್ಮ ದೃಷ್ಟಿಯಾಗ. ಹ್ಞೂ ಹ್ಞೂ. ಈಗ ಹೇಮನಗೌಡರು ಇಂಥ ಇಳಿ ವಯಸ್ಸಿನಲ್ಲಿ ಕೃಷಿ ಮಾಡ್ತಾ ಇದ್ದೀರಿ, ಸೊ ಈಗ ನಿಮ್ಮ ಮಕ್ಕಳು ಬೇರೆ ಬೇರೆ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೇಮನಗೌಡರ ನಂತರ ಕೃಷಿ ನಿಲ್ಲುವ ಸಾಧ್ಯತೆಗಳಿದೆಯಾ? ಇಲ್ಲ ರೀ, ಇಲ್ಲ ಇಲ್ಲ, ನಾವು ಅದನ್ನು ಸಪೋರ್ಟ್ ಮಾಡ್ತಿರೋದು. ಎಷ್ಟೋ ಇದಾದರೂ ನಾವು ಮಾಡ್ಕೊಂಡು ಒಂದು ಇದ ಒಕ್ಕಲ್ತನ ಕೃಷಿಗಷ್ಟು ಒಂದು ಖುಷಿ ಸಂತೋಷ ನೆಮ್ಮದಿ ಯಾವ ಒಂದು ಇದ್ರಾಗ ಇರಲ್ಲ. ಅವ್ರು 24 ತಾಸು ಬ್ಯುಸಿ ಇರ್ತಾರೆ ನಮ್ಮ ಹುಡುಗರು ನೋಡ್ತಿರ್ತೇನೆಲ್ಲ, ಅದ್ರಲ್ಲಿಂದ ನಮಗೆ ಇದಾಗ್ತೈತೆ ಅಂದ್ರೆ ಇದೇ ಬೇಷ್ ಅನ್ಸುತ್ತೆ ನಮ್ಗೆ. ಏನು ಲಾಭ ಆಗಲಿ ಲುಕ್ಷಾನ ಆಗಲಿ, ಲಾಭ ಆದ್ರೆ ಖುಷಿಯಿಂದ ಇರ್ತೀವಿ, ಲುಕ್ಷಾನ ಆದ್ರೆ ದೇವ್ರ ಮೇಲೆ ಭಾರ ಹಾಕಿ ಕುಂತ್ ಬಿಡ್ತೀವಿ ಅಂದ್ರೆ ಏನೇನು ಯಾವುದೇ ತೊಂದರೆ ಇಲ್ಲ ನಮ್ಗೆ. ಹ್ಞೂ ರೀ ಇದು ಆರಾಮ ಅನಿಸ್ತೈತೆ ಅಂದ್ರೆ ಒಕ್ಕಲ್ತನ ಕೃಷಿ ಅಷ್ಟು ಒಂದು ನೆಮ್ಮದಿ ಉದ್ಯೋಗ ಬೇರೆ ಒಂದು ಯಾವ್ದು ಡಿಪಾರ್ಟ್ಮೆಂಟ್ನಾಗ ಇಲ್ಲ ಏನ್ರಿ. ಹ್ಞೂ ರೀ ಈಗ ಮನ್ನಾಪುರದಲ್ಲಿ ಹೇಮನಗೌಡರು ಕೃಷಿಯಲ್ಲಿನೇ ನಿರತರಾಗಿದ್ದಾರೆ, ನಿಮ್ಮ ಕುಟುಂಬ ಎಲ್ಲೆಲ್ಲಿ ಹೇಗೆ ಮುಂದಿನ ಗುರಿಗಳೇನು ಕನಸುಗಳೇನು? ನಮ್ಮ ಗುರಿ ಏನಂದ್ರೆ ಒಕ್ಕಲ್ತನ ಕೃಷಿನ ಮೂಲ ಉದ್ಯೋಗ ಅಲ್ಲ, ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ ರೀ. ನಮ್ಮ ಹುಡುಗರು ಬರ್ತಾರ ಮಾಡ್ತಾರೇನ್ರಿ, ಈಗೆಲ್ಲ ಹೊರಗಡೆ ಇದ್ದಾರ, ನೌಕರಿ ಬಿಟ್ಟು ಎಲ್ಲ ಇಲ್ಲೇ ಬರ್ರಪ್ಪ ಅಂತಂದ್ವಿ. ನಾವು ಇನ್ನೂ ಹೆಂಗದೀವಿ, ನಾವು 70 ವರ್ಷ ಆದ್ರೆ ಹೆಂಗ್ ಟರ್ಕ್ ಇದ್ದಾಗ ಇದೀವಿ. ನಾವು ವರ್ಕ್ ಮಾಡ್ತೇನೆ ರೀ, ಇನ್ನೂ ನಾವು ಹೊಲದಾಗ ವರ್ಕ್ ಮಾಡ್ತೇನೆ ಖುಷಿಯಿಂದ. ನಾನು ಜಮೀನಿಗೆ ಹೋಗ್ತೇನೆ ರೀ ದಿವಸ, ಪ್ರತಿ ದಿವಸ ಒಂದು ದಿವಸ ನೋಡ್ಲಿಕ್ಕೆ ಸಮಾಧಾನ ಆಗಲ್ಲ. ಹಿಂಗ ಈ ದಿವಸ ನಮ್ಮ ಜಮೀನು ಬಗ್ಗೆ ನಂದೇನು ತೊಂದರೆ ಇಲ್ಲ, ಇನ್ನು ಮಾಡ್ಕೊಂಡು ಹೋಗ್ತೇನೆ. ಆಮೇಲೆ ನೀವು ಹೇಳಿದ್ರೆ ಸಿರಿಧಾನ್ಯಗಳನ್ನ ನಮ್ಮ ಆಹಾರಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅಂತ, ಯಾವ್ಯಾವ ಸಿರಿಧಾನ್ಯಗಳಿಂದ ಏನೇನು ಯಾವ ರೀತಿ ಆಹಾರಗಳನ್ನ ಸಿದ್ಧ ಮಾಡ್ಕೊಳ್ತೀರಿ? ನೋಡ್ರಿ, ಕೊರಲೆಯಿಂದ ಕ್ಯಾನ್ಸರ್ ಬರೋ ಕಡಿಮೆ ಆಗತೈತೆ, ಇದರಿಂದ ಹಸು ಕಡಿಮೆ ಆಗತೈತೆ ಅಂದ್ರೆ ಒಂದು ಊಟ ಮಾಡಿಬಿಟ್ರೆ ತೊಂದರೆ ಆಗಲ್ಲ. ಆಮೇಲೆ ಬಿ ಪಿ, ಆಮೇಲೆ ಇನ್ನು ಜಾಂಡಿಸು ಏನದ ನೋಡ್ರಿ, ಇವು ಎಲ್ಲ ಬರಗಲ್ಲ, ಎಲ್ಲ ಕಡಿಮೆ ಆಗತೈತೆ. ಏನು ಯಾವ ರೀತಿ ಅಡಿಗೆ ಮಾಡ್ಕೊಳ್ತೀರಿ? ನಾವು ಇದನ್ನ ನೋಡಿ ಇದಕ್ಕೆ ಕೊರಲೆದ್ದು ಹುಗ್ಗಿ ಮಾಡ್ಕೊಂತೀವಿ ರೀ, ಬೆಲ್ಲ ಹಾಕಿ ಒಂದು ಸಜ್ಜಕ ಹೆಂಗ್ ಮಾಡ್ಕೊಂತೀವಿ ಹಂಗ್ ಮಾಡ್ಕೊಂತೀವಿ ರೀ ಕೊರಲೆದ್ದು. ಆಮೇಲೆ ಉಪ್ಪಿಟ್ಟು ಮಾಡ್ತೀವಿ ರೀ. ಆಮೇಲೆ ಸಾಮೆದ್ದು ಅನ್ನ ಮಾಡ್ಕೊಂತೀವಿ, ಅದ್ರ ಮಜ್ಜಿಗೆ ಹಾಕೊಂಡು ಊಟ ಮಾಡಿದ್ರೆ ಭಾರಿ ರುಚಿ ಬರ್ತೈತೆ ಅನ್ರಿ ಸಾಮೆ ಅನ್ನದ. ಹ್ಞೂನ್ರಿ ಎಲ್ಲ ಮಾಡ್ತೇವನ್ರಿ. ಹಾಗಾಗಿ ಹೇಮನಗೌಡ ಅವರ ಆರೋಗ್ಯದಲ್ಲಿ ಒಂದು ಸುಸ್ಥಿರತೆ ಇದೆ. ಕಾರಣ ಏನು ಅಂದ್ರೆ ನೀವು ಸಿರಿಧಾನ್ಯಗಳನ್ನ ಇವತ್ತಿಗೂ ಆಹಾರದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಅದು ನಿಮ್ಮ ಆರೋಗ್ಯದ ಗುಟ್ಟು ಕೂಡ. 20 ವರ್ಷ ಆದ್ರೆ ನಾನು ಆರಾಮ ಹೊಲದಾಗ ಅಡ್ಡಾಡ್ತೇನೆ ರೀ, ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ಮುಖ್ಯ ಅಂತಂದ್ರೆ ನಾವು ಸಿರಿಧಾನ್ಯ ಉಪಯೋಗ ಮಾಡ್ತಾ ಇದ್ದೇನೆ ರೀ ಪ್ರತಿ ದಿವಸ ನಾನು. ಹ್ಞೂ ರೀ ಸರ್, ಈಗ ಒಂದು ಮಾತನ್ನ ಇನ್ನೊಮ್ಮೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಸಿರಿಧಾನ್ಯಗಳಿಗೆ ಅಂದ್ರೆ ಅದನ್ನ ಪರಿಷ್ಕರಣೆ ಮಾಡುವ ಘಟಕಗಳು ಇಲ್ಲ ಈ ಭಾಗದಲ್ಲಿ. ಹೆಚ್ಚು ರೈತರು ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಈಗ ಮುಂದಾಗಿದ್ದಾರೆ. ಆಮೇಲೆ ಕೊರೋನಾದಿಂದಾಗಿ ಒಂದಿಷ್ಟು ಮಾರುಕಟ್ಟೆ ತೊಂದರೆಯಾಗಿದೆ, ಮುಂದಿನ ದಿನಮಾನಗಳಲ್ಲಿ ಇದನ್ನ ಸರಿಪಡಿಸಿಕೊಳ್ಳೋದಕ್ಕೆ ನೀವು ರೈತರು ಏನಾದ್ರೂ ಸಂಘಟಿತರಾಗುವಂತ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ? 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮಾಡ್ತಾರೆ, ಸಿರಿಧಾನ್ಯ ಬಗ್ಗೆ ಪ್ರೋತ್ಸಾಹ ವರ್ಷ ಅಂತ ಮಾಡ್ತಾರೆ. 2023 ಸಿರಿಧಾನ್ಯ ವರ್ಷ ಅಂತ ಮಾಡ್ಯಾರ ರೀ, 2023 ಇಂಟರ್ನ್ಯಾಷನಲ್. ಹಿಂಗಾಗಿ ಅದರಿಂದ ರೈತರಿಗೆ ಪ್ರೋತ್ಸಾಹ ಬೇಕು, ಆಮೇಲೆ ತಿಳುವಳಿಕೆ ಕೊಡ್ತಾರೆ ರೀ. ಮೊದ್ಲಾಗೆಲ್ಲ 2019 ಎಷ್ಟಕ್ಕೆ ರೀ ಕೃಷಿ ಮೇಳ ಮಾಡಿದ್ರು, ಇಂಟರ್ನ್ಯಾಷನಲ್ಗೆ ಸೆಮಿನಾರ್ ಮಾಡಿದ್ರು, ಭಾಳ ಪ್ರೋತ್ಸಾಹ ಕೊಟ್ಟರು ರೈತರಿಗೆ. ಈಗ 2 ವರ್ಷದಿಂದ ಸ್ವಲ್ಪ ಸ್ತಬ್ಧ ಆಗೈತೇನು ರೀ, ಈ ಕೊರೋನಾ ಸಹ ಎಫೆಕ್ಟ್ ಇರಬೇಕು ಬಹುಶಃ, ಅದು ಮುಂದೆ ನಮಗೆ ಅನುಕೂಲ ಆಗ್ಬೋದು ಅಂತ ನಮ್ಗೆ ಐತ್ರಿ. ಇದರಿಂದ ನಮಗೆ ಭಾಳ ಆರೋಗ್ಯದ ಬಗ್ಗೆ ಮುಖ್ಯ, ಸರ್ಕಾರ ಏನು ಆಸ್ಪತ್ರೆಗೆ ಖರ್ಚು ಮಾಡ್ತದಲ್ಲ ಅದ ದುಡ್ಡು ನಾವು ಆಹಾರಧಾನ್ಯ ಮ್ಯಾಗ ಹಾಕಿದ್ರೆ ನಾವು ದವಾಖಾನೆ ಸಹಿತ ಹೋಗೋದು ಬೇಕಾಗಿಲ್ಲ ನಾವು ಏನ್ರಿ. ಇದ ನಮಗೆ ಖುಷಿ ಅನ್ಸೈತೆ ಅಂದ್ರೆ ಇದ್ರ ಬಗ್ಗೆ. ಈಗ ಸರ್ಕಾರ ಸಿರಿಧಾನ್ಯಗಳಿಗೆ ಒಂದು ಮಾರುಕಟ್ಟೆಯನ್ನು ಮಾಡ್ಬೇಕು ಅನ್ನೋದಾದ್ರೆ ಏನು ಮಾಡಿದ್ರೆ ಸೂಕ್ತ ಅನ್ಸುತ್ತೆ ನಿಮ್ ಪ್ರಕಾರ? ನೋಡ್ರಿ, ಈಗ ನಾವು ಏನು ನಾವು ಪೇಪರ್ನಾಗ ತತ್ತಿ ಕೊಡ್ತೀವ್ರ, ಆಮೇಲೆ ಏನೇನು ಕೊಡ್ತೀವಿ ಅಂತ ಅಕ್ಕಿ ಕೊಡೋದಕ್ಕಿನ್ನೂ ನಮ್ಗೆ ಒಂದು ಸಿರಿಧಾನ್ಯ ಕೊಡ್ರಿ, ಒಂದು ಪ್ಯಾಕೆಟ್ 1 ಕೆಜಿ ರೇಷನ್ನೇ ಕೊಡ್ರಿ, ಅಥವಾ ಗೃಹಿಣಿಗರ ಹೊಸರು ಹೆಣ್ಮಕ್ಳಿಗೆ ಕೊಡ್ತಾರ, ಆಮೇಲೆ ಇವ್ರಿಗೆ ಶಾಲಾ ಮಕ್ಕಳಿಗೆ ಕೊಡ್ತಾರಲ್ಲ, ಕೊಟ್ಟನಪ್ಪ ಅಂತಂದ್ರೆ ಆರೋಗ್ಯನ ಸುಧಾರಣೆ ಆಗತೈತಿ, ರೈತರಿಗೂ ಒಳ್ಳೆ ಬೆಲೆ ಬರ್ತೈತೆ ಅನ್ರಿ, ಪ್ರೋತ್ಸಾಹ ಕೊಟ್ಟಾಕತೇನ್ರಿ. ಹಿಂಗಾಗಿ ಅಂದ್ರೆ ಈಗ ಪಡಿತರ ಧಾನ್ಯಗಳಲ್ಲಿ ಅಕ್ಕಿಗಿಂತ ಇದನ್ನ ಹೆಚ್ಚು ಕೊಡ್ರಿ ಕೊಟ್ಟನಪ್ಪ ಅಂದ್ರೆ ರೈತರಿಗೆ. ನಮ್ಮ ಅಕ್ಕಿ ನಾವು ನೀರಾವರಿ ಬೆಳೆ ಪ್ರದೇಶದಲ್ಲಿ ಬೆಳಿತೀವ್ರಿ ನಾವು, ಇದು ನಾವು ಒಣಭೂಮಿ ಬೆಳಿತೀವಲ್ಲ, ಅಗ್ದಿ ಒಳ್ಳೆ ಫಲವತ್ತಾದ ಭೂಮಿಯಾಗ ಭೂಮಿ ಆಗ್ತೈತಿ, ಆಮೇಲೆ ಒಳ್ಳೆ ಆಹಾರ ಇರ್ತೈತಲ್ಲ, ಹಿಂಗಾಗಿ ಜನರ ಆರೋಗ್ಯನ ಸುಧಾರಣೆ ಆಗ್ತೈತಿ, ಮೇಲಾಗಿ ರೈತರಿಗೂ ಬಹಳ ಅನುಕೂಲ ಆಗ್ತೈತೆ ನೋಡ್ರಿ ಇದು. ಒಳ್ಳೇದು ಹೇಮನಗೌಡ ಅವರೇ, ರೈತರು ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಮುಂದಾಗ್ತಾರೆ ಯಾವಾಗ ಅಂದ್ರೆ ಸರ್ಕಾರ ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಬೇಕು. ಅದಲ್ದೇನೆ ಸರ್ಕಾರ ಇವತ್ತೇನು ಆಹಾರ ಭದ್ರತೆಯ ಹೆಸರಿನಲ್ಲಿ ಆಹಾರಗಳನ್ನ ಕೊಡ್ತಾ ಇದೆ, ಅಂದ್ರೆ ಇವತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಆಗಿರ್ಬೋದು, ಅಂಗನವಾಡಿ ಮಕ್ಕಳಿಗೆ ಆಗಿರ್ಬೋದು, ಆ ಒಂದು ಆಹಾರ ಧಾನ್ಯಗಳ ಪಟ್ಟಿಯಲ್ಲಿ ಸಿರಿಧಾನ್ಯಗಳು ಸೇರ್ಬೇಕು. ಹೌದು, ಅದೇ ನಮ್ಮ ಅಪೇಕ್ಷೆ ರೀ. ಅದರಿಂದ ಒಳ್ಳೆ ಜನರಿಗೆ ಆರೋಗ್ಯ, ಇವನ್ ದವಾಖಾನೆ ಏನೋ ಹಾಸ್ಪಿಟಲ್ಗೆ ಏನೋ ಗೌರ್ಮೆಂಟ್ ಖರ್ಚು ಮಾಡ್ತೈತಲ್ಲ, ಆ ಖರ್ಚು ಇದಕ್ಕ ಮಾಡಿಬಿಟ್ರೆ ಇವಾಗ ದವಾಖಾನೆ ಬಂದಾಗ ಪರಿಸ್ಥಿತಿ ಬರ್ತದ ನೋಡ್ರಿ, ಯಾರು ರೋಗ ಎಷ್ಟು ಬರಗಲ್ಲ, ಎಲ್ಲ ಮಂದಿ ಆರೋಗ್ಯದಿಂದ ಇರ್ತಾರೆ ಏನ್ರಿ. ಅಷ್ಟೊಂದು ನನಗೆ ಖುಷಿ ರೀ. ಒಳ್ಳೇದು ಹೇಮನಗೌಡ ಅವರೇ, ನಿಮ್ಮ ಆಸೆ ಈಡೇರಲಿ. ಈ ಭಾಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸರ್ಕಾರ ಇದನ್ನ ಸಗಟಾಗಿ ಖರೀದಿಸಿ ಆಹಾರ ಧಾನ್ಯಗಳು ಇವತ್ತೇನು ಬಡವರಿಗೆ ಕೊಡ್ತಾ ಇದೆ, ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇದ್ರ ಜೊತೆಗೆ ಈ ಕೊರಲೆ ಊದಲು, ಸಾಮೆ ಈ ತರದ ಧಾನ್ಯಗಳನ್ನು ಸಹಿತ ಕೊಡೋದ್ರಿಂದ ಜನರ ಆರೋಗ್ಯದ ಗುಣಮಟ್ಟವು ಸಹಿತ ಸುಧಾರಣೆ ಆಗ್ತದೆ. ದಷ್ಟಪುಷ್ಟರಾಗಿರ್ತಾರೆ, ಪೌಷ್ಟಿಕ ಆಹಾರ ಮಕ್ಕಳಿಗೂ ಸಿಗುತ್ತೆ, ಬಾಣಂತಿಯರಿಗೂ ಸಿಗುತ್ತೆ. ಇವತ್ತಿಗೆ ಎಲ್ಲೋ ಒಂದ್ ಕಡೆಗೆ ಅಪೌಷ್ಟಿಕತೆಯ ಸಮಸ್ಯೆಯು ಸಹಿತ ಇದೆ, ಆ ಸಮಸ್ಯೆಯು ಸಹಿತ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ತಾವೆಲ್ಲ ಹೇಳಿದ್ರಿ. ನಮ್ಮ ಈ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಮನ್ನಾಪುರ ಗ್ರಾಮದ ಹೇಮನಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೆ, ನಾನು ಶಾಂತಪ್ಪ ತುಪ್ರಿಗಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ, ಈ ಹವಾಮಾನದ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇವಾಗ ಕೊನೆಯ ಒಂದು ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ನಲ್ಲಿ ನಮಗೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು 80 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗೈತಿ. ಅಂದರೆ ಸುಮಾರು 135 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗಬೇಕಾಗಿತ್ತು. ಸುಮಾರು 41% ನಮಗೆ ಈ ಮಳೆ ಒಂದು ಕೊರತೆ ಎದ್ದು ಕಂಡೈತಿ. ಅದೇ ರೀತಿ ಈ ಕೊನೆ ಒಂದು ವಾರದಲ್ಲಿಯೂ ಸಹ ನಮಗೆ 18 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗಿ ಸುಮಾರು 62% ನಮಗೆ ಕೊರತೆಯನ್ನು ಎದ್ದು ಕಂಡೈತಿ. ಹಾಗೇನೆ ಕೊಪ್ಪಳ ಜಿಲ್ಲೆಯು ಸಹ 35-40% ಈ ಮಳೆಯ ಕೊರತೆ ನಮಗೆ ಎದ್ದು ಕಂಡೈತಿ. ಹಾಗೇನೆ ನಮಗೆ ಮುಂದಿನ ಒಂದು ವಾರದಲ್ಲಿ ಮುನ್ಸೂಚನೆ ನೋಡೋದಾದ್ರೆ ನಮಗೆ ಸಾಧಾರಣದಿಂದ ಅಲ್ಲಲ್ಲಿ ತುಂತುರು ಮಳೆಯಾಗುವ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ರೈತ ಬಾಂಧವರು ಈ ಮಳೆಯ ಒಂದು ಕೊರತೆಯನ್ನ ನೀಗಿಸಿಕೊಂಡು ಹೋಗುವ ಹಾಗೆ ಒಂದಿಷ್ಟು ಕೃಷಿ ಚಟುವಟಿಕೆಗಳನ್ನ ತಾವು ಕೈಗೊಳ್ಳಬೇಕಾಗತ್ತೆ. ಎಡೆಕುಂಟೆಗಳನ್ನು ಹೊಡೆಯುವುದರಲ್ಲಾಗಲಿ ಈ ತರದೆಲ್ಲ ಕೃಷಿಗಳನ್ನ ಕೈಗೊಳ್ಳಬೇಕಾಗತ್ತೆ. ಇವಾಗ ನಮ್ಗೆ ಕಡಲೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಕಡಲೆ ಸುಮಾರು ನಾವು ಅಕ್ಟೋಬರ್ 2ನೇ ವಾರದಿಂದ ಬಿತ್ತಬೇಕಂತ ಹೇಳ್ತೀವಿ. ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೂ ನಾವು ಈ ಕಡಲೆ ಬಿತ್ತನೆಯನ್ನ ಮಾಡಬಹುದು. ಈ ಕಡಲೆ ಬಿತ್ತನೆಗೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಕರೆಗೆ ಬೇಕಾಗುವ ಬೀಜವನ್ನ ಸುಮಾರು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಮಾಡಬೇಕು. ಹಾಗೇನೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಈ ಕಡಲೆ ಬೀಜಕ್ಕೆ ನಾವು 2%ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಈಗ ನಮ್ಗೆ ತೊಗರಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಕಾಯಿ ಕೊರಕದ ಬಾಧೆ ಸ್ಟಾರ್ಟ್ ಆಗತ್ತೆ. ಸೊ ಇದರ ಒಂದು ನಿರ್ವಹಣೆಗಾಗಿ ನಾವ್ ಏನ್ ಮಾಡಬೇಕು, 2 ಮಿಲಿಲೀಟರ್ ಪ್ರೊಫೆನಾಫಾಸ್ 50 EC ಅಂತ ಹೇಳ್ತೀವಿ, 0.5 ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕು. ಆಮೇಲೆ ತೊಗರಿಯಲ್ಲಿ ಬಲೆ ಕಟ್ಟುವ ಒಂದು ಕೀಟದ ಹಾವಳಿ ಕಂಡು ಬರ್ತಾ ಇದೆ. ಸೊ ಈ ಕೀಟದ ಹಾವಳಿಗಾಗಿ ನಾವ್ ಏನ್ ಮಾಡಬೇಕು, 2 ml ಕ್ಲೋರೋಪೈರಿಫಾಸ್ 20 EC ಅಂತ ಹೇಳ್ತೀವಿ, ಅಥವಾ 1 ಗ್ರಾಂ ಅಸ್ಪೆಟ್ 75 SP ಇದನ್ನ ಸಹ ನಾವೊಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನಾಗಿ ಕೈಗೊಳ್ಳಬಹುದು. ಆಮೇಲೆ ತೊಗರಿಯಲ್ಲಿ ನಾವು 50%ರಷ್ಟು ಹೂವಾಡುವಂತ ಹಂತದಲ್ಲಿ ಏನ್ ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಸೊ ಒಂದ್ಸಲ ಮಾಡಿದ್ಮೇಲೆ ಮತ್ತೆ 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪಡಣೆ ಮಾಡಿದರೆ ಉತ್ತಮ ಇಳುವರಿ ಬರಲು ಸಹಾಯ ಆಗ್ತೈತೆ. ಹಾಗೇನೆ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಒಂದು ಬಾಧೆ ಕಂಡು ಬರುವ ಒಂದು ಸಾಧ್ಯತೆ ಇದೆ ಇವಾಗ. ಸೊ ಅದಕ್ಕಾಗಿ ಏನ್ ಮಾಡಬೇಕು, ನಾವು ಮುಂಜಾಗ್ರತೆ ಕ್ರಮವಾಗಿ ತತ್ತಿನಾಶಕ ಆದ 2 ml ಪ್ರೊಫೆನಾಫಾಸ್ ಅಂತ ಹೇಳ್ತೀವಿ, 50 EC ಅಥವಾ 7-10 ದಿನಗಳ ಅಂತರದಲ್ಲಿ 0.5 ಮಿಲಿಲೀಟರ್ ಲ್ಯಾಂಬ್ಡಾ ಸೈಲೋತ್ರಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ ನಾವು 20 ದಿನಗಳ ಅಂತರದಲ್ಲಿ 2 ಬಾರಿ ಸೊ 2%ರ ಯೂರಿಯಾ ಕೊಡ್ಬೇಕಾಗತ್ತೆ. ಆಮೇಲೆ 1%ರ ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣವನ್ನು ಸಹ ನಾವು ಸಿಂಪಡಣೆಯಾಗಿ ಕೈಗೊಳ್ಳಬೇಕು. ಆಮೇಲೆ ಈ ಹತ್ತಿಯಲ್ಲಿ ನಾವು ಸಸ್ಯ ಹೆಣ್ಣು ಮತ್ತು ಬಿಳಿ ನೊಣದ ಒಂದು ಬಾಧೆ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ಎಕರೆಗೆ 20ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ನಾವು ಉಪಯೋಗಿಸ್ಬೇಕು.